ಅಲ್ಲಿ ಉಪನಿಷತ್ತನ್ನು ಅರ್ಥ ಹೇಳುವ ಅಂತ ಹೇಳಿದ್ರು. ಸಂಸ್ಕೃತ ಉಪ ಉಪ ಅಂದ್ರೆ ಮೇಲೆ ಅಂತ, ಸಮೀಪ ಅನ್ನೋದು ಬಿಟ್ಟು ಮೂಲ ಅರ್ಥ ಮೇಲೆ, ಅದೇ ಉಪ ಉಪರ ಅಂದ್ರೆ ಮೇಲೆ ಇರುವಂತದ್ದು ಮೇಲಿನದು ಉಪ ಉಪರ. ಅದೇ ಇಂಗ್ಲಿಷ್ ನಲ್ಲಿ ಹಕ್ಕು ಅಪ್ಪರ ಉಪ ಉಪರ ಗೊತ್ತಿದ್ದ ಅವರಿಗೆ ಹಕ್ಕು ಅಪ್ಪರ ಚೆನ್ನಾಗಿ ಅರ್ಥ ಆಗುತ್ತೆ. ಇದೇ ಬರೀ ಇಂಗ್ಲಿಷ್ ಓದಿದವರಿಗೆ ತಲೆಬಿಡ ಅಂತಂದಿಲ್ಲ, ನಿಜವಾಗಿ ಬರೀ ಇಂಗ್ಲಿಷ್ ಓದಿದವರು ಇಂಗ್ಲಿಷ್ ಗೊತ್ತಾಗೋಲ್ಲ. ಸಂಸ್ಕೃತ ಓದಿದರೆ ಇಂಗ್ಲಿಷ್ ಭಾಷಾಶಕ್ತಿ ಚೆನ್ನಾಗಿ ಉಪ ಇದ್ದು ಅರ್ಥ ಆಯ್ತು, ಉಪಲ ಇದ್ದು ಅಪ್ಪರ ಆಯ್ತು. ಅದೇ ಜರ್ಮನ್ ಭಾಷೆಯಲ್ಲಿ ಓಬೆಲ್ ಆಯ್ತು, ಹಿಂದಿಯಲ್ಲಿ ಉಪರ ಆಯ್ತು, ಕನ್ನಡಿಯಲ್ಲಿ ಉಪರಿಗೆ ಆಯ್ತು, ಹೀಗೆ ಎಲ್ಲ ಕೂಡ ಉಪ ಉಪರ. ಒಂದು ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳಿಗೆ ಮೂಲ ಭಾಷೆಯಾಗಿ ಅನಾದಿ ಭಾಷೆಯಾಗಿ ನಿಂತಿದೆ. ಹಾಗೆಯೇ ಈ ಜೀವನೆಲ್ಲ ಬೇರೆ ಬೇರೆ ಭಾಷೆಗಳಿದ್ದಾರೆ. ಹೊಸ ಹೊಸ ವೇಷ ತೊಟ್ಟು ಬಂದವರು, ವಿಕಾರ ಹೊಸ ಹೊಸ ದೇಹ ತೊಟ್ಟು ಬಂದವರು, ಅನಾದಿಯಾಗಿರ್ತಕ್ಕ ಸಂಸ್ಕೃತಿ ಇದ್ದಾಗಿ ಭಗವಂತ ಬಹಳ ರೋಚಕವಾದ ದೃಷ್ಟಾಂತ. ವಾಚಾರ ಪರಂ ವಿಕಾರ ಇವೆಲ್ಲ ಹೊಸ ಹೊಸ ಶರೀರ ತೊಟ್ಟು ಬರ್ತವೆ ಮನುಷ್ಯ ಒಂದೊಂದಕ್ಕೊಂದೊಂದು ರೂಪ. ಹಾಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಶಬ್ದ, ವಾಚಾರ ಪರಂ ವಿಕಾರ ಅನಾದಿತವಾದಂತಹ ವಿವಿಧ ಆಕಾರದ ಶಬ್ದ ಒಂದೊಂದು ಭಾಷೆ. ಅದೇ ಸತ್ಯಂ ನಾಮಧೇಯಂ, ಸತ್ಯಂ ಅಂದ್ರೆ ನಿತ್ಯವಾದ ಹೆಸರು ಅಂತ. ಸತ್ಯ ಅಂದ್ರೆ ಯಥಾರ್ಥ ಸುಳ್ಳು ಸತ್ಯ ಅಲ್ಲ, ಶಾಶ್ವತವಾದ ಸತ್ಯ ಅಂದ್ರೆ ನಿತ್ಯ. ಯಾಕೆಂದರೆ ಸತ್ಯ ಅನ್ನೋದಕ್ಕೆ ಅರ್ಥ ಏನಂದ್ರೆ ಸತ್ ತಿ ಯ ಮೂರು ಶಬ್ದಗಳು ಸೇರಿ ಸತ್ಯ ಅಂತ. ಆದ್ರಿಂದಲೇ ಪ್ರಾಕೃತದಲ್ಲಿ ಸತ್ಯವನ್ನು ಸತೀಯ ಅಂತ ಹೇಳ್ತಾರೆ. ಅಶೋಕ ತನ್ನ ಸತ್ಯ ಪುತ್ರ ಅಂತ ಸತೀಯ ಸತೀಯ ಹೋಗಿ ಸತ್ಯ ಸದು ತೀಯ ಸದು ಅಂದ್ರೆ ಇರುವಂತದ್ದು. ಹೇಗೆ ತಿ ತಿ ಅಂದ್ರೆ ಸತಿ ವ್ಯಾಪ್ತ ಎಲ್ಲ ಕಾಲದಲ್ಲೂ ವ್ಯಾಪಿಸಿಕೊಂಡು ಇರುವಂತದ್ದು ಅಂತ ಯಾ ಅಂದ್ರೆ ತಿಳಿಯಲ್ಪಟ್ಟದ್ದು. ಅಂದ್ರೆ ಯಾವುದು ಎಲ್ಲ ಕಾಲದಲ್ಲಿ ಇರುವಂತದ್ದು ಎಂದು ಜ್ಞಾನಿಗಳು ತಿಳಿದಿದ್ದಾರೋ ಅದು ಅದು ನಿತ್ಯ ಅಂತ ಇದ್ದಾರೆ. ಸತು ಅಂದ್ರೆ ಇರುವುದು, ಯಾವಾಗ ತಿ ತಿ ಅಂದ್ರೆ ಸತಿ ವ್ಯಾಪ್ತಿ ಎಲ್ಲ ಕಾಲದಲ್ಲೂ ಇರುವಂತದ್ದು ಸತಿ. ಹಾಗೆ ಯಾ ಅಂದ್ರೆ ಜ್ಞಾನಿಗಳಿಂದ ತಿಳಿಯಲ್ಪಟ್ಟದ್ದು. ಹಾಗಾದ್ರೆ ಯಾವುದು ಎಲ್ಲ ಕಾಲದಲ್ಲಿ ಇದೆ ಅಂತ ಜ್ಞಾನಿಗಳು ತಿಳಿದಾರೋ ಅದು ಸತ್ಯ, ಅದೇ ಸತ್ಯ. ಅಂದ್ರೆ ಸತ್ಯ ಅದೇ ನಿತ್ಯ ಅಂತ ಇದೆ, ಪರ್ಮನೆಂಟ್ ಎಲ್ಲ ಕಾಲದಲ್ಲೂ ಇರುವ. ನಾಮಧೇಯ ಮೃತ್ತಿಗೆ ಕೇವ ಸತ್ಯ ಸದಾ ಅನಾದಿ ಅನಂತ ಕಾಲದವರೆಗೆ ಇರುವಂತದ್ದು. ಭಗವಂತ ಸೃಷ್ಟಿ ಆರಂಭದಲ್ಲಿ ವಿಚಾರ ಮಾಡಿ ನಮಗೆ ಕೊಟ್ಟ ಶಬ್ದ ಅವರು ಮೃತ್ತು ಮೃತ್ತಿಕಾ ಅಂತ. ಮೃತ್ತಿಕಾ ಅನ್ನುವುದು ಅನಾದಿ ನಿತ್ಯವಾದ ಶಬ್ದ, ಅದಕ್ಕೆ ನಾನಾ ಭಾಷೆಯಲ್ಲಿ ಬೇರೆ ಬೇರೆ ಬೇರೆ ರೂಪಾಂತರಗಳು ಅವನು ವಿಕಾರ. ಹಾಗೆ ಅನಾದಿ ನಿತ್ಯವಾದ ಅನ್ನುವಂಥ ಮೃತ್ತಿಕಾ ಹೇಗೆ ಯಾರು ಸೃಷ್ಟಿ ಮಾಡಿದ್ದಲ್ಲ ಎಲ್ಲಕ್ಕಿಂತ ಪ್ರಧಾನ ಶಬ್ದವು ಅದರಂತೆ ಭಗವಂತ. ಆಮೇಲೆ ಏನೇನು ಮಣ್ಣು ಮಿಟ್ಟಿ ಅರ್ತು ಮಣ್ಣು ಎಲ್ಲ ಇವೆಲ್ಲ ಇವೆಲ್ಲ ವಿಕಾರಗಳು. ಹಾಗೆ ಬೇರೆ ಬೇರೆ ವಿಕಾರದ ರೂಪದ ಒಟ್ಟುಗುಂಡಿ ಬಂದ ಮನುಷ್ಯರ ಹಾಗೆ ಮೂಲ ಭಾಷೆ ಮತ್ತು ಅದರಿಂದ ಜನ್ಯ ಭಾಷೆಗಳು ಹೇಗೋ ಹಾಗೆ ಭಗವಂತ ಮತ್ತು ಜೀವನ ಸಂಬಂಧ. ಮಣ್ಣು ಮತ್ತು ಅದರ ನಾನಾ ವಿಕಾರಗಳು ಹೇಗೋ ಅಂದ್ರೆ ಇಲ್ಲಿ ಒಂದು ಈ ಎರಡು ದೃಷ್ಟಾಂತ ಹೇಳಿದ್ರು. ಮೊದಲನೇದು ಸಾದೃಶ್ಯದಲ್ಲಿ ದೃಷ್ಟಾಂತ, ಒಂದು ಮಣ್ಣು ನೋಡಿಬಿಟ್ಟು ಮಣ್ಣಿನ ಎಲ್ಲಾ ವಿಕಾರಗಳು ಗೊತ್ತಾಗುತ್ತೆ. ಹಾಗೆ ಜ್ಞಾನಾನಂದಮಯನಾದ ಮಣ್ಣು ಗೊತ್ತ ಹಾಗೆ ಚಿತ್ ಮೃತ್ತು ಗೊತ್ತಾದ್ರೆ ಎಲ್ಲ ಮರಣಮಯ ಗೊತ್ತಾಗುತ್ತೆ. ಒಂದು ಚಿತ್ ಗೊತ್ತಾದ್ರೆ ಎಲ್ಲ ಚಿನ್ಮಯ ಚಿತ್ ಜ್ಞಾನ ಸ್ವರೂಪ ಅಂತ ಒಪ್ಪಬೇಕು ಅಂತ ತಿಳಿದ್ರೆ ಎಲ್ಲ ಚಿನ್ಮಯರು ತಿಳಿದಿರುತ್ತೆ. ಇಲ್ಲಿ ಸಾದೃಶ್ಯ ಅಲ್ಲ, ಸಾದೃಶ್ಯ ಇರಬೇಕಾಗಿಲ್ಲ. ಕೆಲವು ಕಡೆ ಇರ್ಬೋದು, ಕೆಲವು ಕಡೆ ಇರಬೇಕಾಗಿಲ್ಲ. ಕೆಲವು ಕಡೆ ಅದಕ್ಕೆ ಸಂಬಂಧ ಇರುವುದಿಲ್ಲ, ಬೇರೆ ಶಬ್ದ ಇರುತ್ತದೆ. ಆವಾಗ ಇದು ಸಂಸ್ಕೃತದಲ್ಲಿ ನಕ್ಷತ್ರ ಅಂತ, ಅದಕ್ಕೆ ಹಳೆ ಕನ್ನಡದಲ್ಲಿ ಅಥವಾ ತಮಿಳಿನಲ್ಲಿ ಅರಿಲ್ ಅಂತ ಈ ಸಂಬಂಧವೇ ಇಲ್ಲ, ಸಾದೃಶ್ಯವೇ ಇಲ್ಲ ನಕ್ಷತ್ರಕ್ಕೆ ಅರಿಲ್ ಅಂತ. ಏನ್ ನಕ್ಷತ್ರಕ್ಕೆ ನಮ್ಮ ಭಾಷೆಯಲ್ಲಿ ಒಂದು ಶಬ್ದ ಆಗ್ಬೋದು, ಯಾರೋ ಒಂದು ಮಾಡಿದ್ರು ಅರಿಲ್ ಅಂದ್ರು ಸರಿ ಅದಿಲ್ಲ ಅಂತ ಯಾರೋ ಒಬ್ಬ ಶುರು ಮಾಡಿದ ಎಂದ್ರೆ ಹೇಳಿದ್ರು. ನಾವು ಯಾವ ಶಬ್ದವನ್ನು ಮನೆಯಲ್ಲಿ ಉಚ್ಚರಿಸ್ತೇವೋ ಆ ಶಬ್ದವನ್ನು ಮಕ್ಕಳು ಮತ್ತೆ ಕಲ್ಪಿಸಿಕೊಳ್ಳೋದು. ಯಾವ ಶಬ್ದ ಹೇಳಿದ್ರೆ ಅದಕ್ಕೊಂದು ಶಬ್ದ ಸೃಷ್ಟಿ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಾವು ಇನ್ನೊಬ್ಬರಿಗೆ ಅರ್ಥ ಆಗದಂತೆ ಮಾತಾಡುವಂತ ಒಂದು ಶಬ್ದ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಭಾಷೆ ಆಗ್ಬೇಕು. ಹಾಗಾಗಿ ಇವು ವಿಕಾರಗಳು ಉಂಟಲ್ವ, ಅವರವರು ವಾಚಾರಗಳು ಮಾತಿಗೋಸ್ಕರ ಸೃಷ್ಟಿ ಮಾಡಿಕೊಂಡು ಮಾತಾಡುವುದಕ್ಕೆ ಹೀಗೆ ಶಬ್ದದಲ್ಲಿ ಹೇಳೋಣ ನಾವು. ಆಯ್ತು, ಹಾಗಾಗಿ ನಕ್ಷತ್ರ ಅಂತ ಹೇಳೋದು ಒಂದು ಕೆರೆಯಲ್ಲಿರುವ ನೀರು ಅಥವಾ ಒಂದು ತೋಟದಲ್ಲಿರುವ ನೀರು ತುಂಬಿ ಕಷ್ಟ ಉಂಟು. ಹಾಗೆ ಸಮುದ್ರದಂತಹ ಭಗವಂತನ ತಿಳ್ಕೊಂಡ್ಬಿಟ್ರೆ ಸಣ್ಣ ಸಣ್ಣ ಉದ್ಧರಣೆಯಲ್ಲಿರುವ ನೀರು, ಲೋಟದಲ್ಲಿರುವ ನೀರು, ಪಾತ್ರೆಯಲ್ಲಿರುವ ನೀರು, ತಟ್ಟೆಯಲ್ಲಿರುವ ನೀರು ಎಲ್ಲ ತಿಳ್ಕೊಳ್ಳೋದು ಬಹಳ ಸುಲಭ. ಹಾಗೆ ಸಾದೃಶ್ಯ ನೀರು ಅನ್ನೋದು ಸಮಾನ, ಅದು ದೊಡ್ಡ ನೀರು, ಇದು ಸಣ್ಣ ನೀರು ಅಷ್ಟೇ. ಅದನ್ನು ಒಂದಾಗಿ ಮಣ್ಣು ನೀರು ಅನ್ನಮಯ ನೀರು ಇದು ಹಾಗಲ್ಲ, ಇಲ್ಲಿ ಇಲ್ಲಿ ಸಾದೃಶ್ಯ ಇದೆ, ಅರ್ಥ ಸಾದೃಶ್ಯ ಮಾತ್ರ, ರೂಪದಲ್ಲಿ ಸಾದೃಶ್ಯ ಇದೆ, ಕೆಲವಕ್ಕಿದೆ, ಇದು ಗೌಕವು ಸಾದೃಶ್ಯ ಇರಬಹುದು, ಆದ್ರೆ ಎಲ್ಲಾ ಶಬ್ದಗಳಿಗೆ ಅಪ್ಪು ಉಪ ಸಾದೃಶ್ಯ ಇರಬಹುದು, ಎಲ್ಲಾ ಶಬ್ದಗಳಿಗೆ ಹಾಗೆ ಸಾದೃಶ್ಯ ಇರಬೇಕಾದ ನೇಮ ಇಲ್ಲ. ಆ ಅರ್ಥಕ್ಕೆ ನಾವು ಶಬ್ದ ಮಾಡಿಕೊಳ್ಳುವ ಅದು ಯಾಕೆ ಬಂತು ಇಲ್ಲಿ ಸಾದೃಶ್ಯ, ಇದು ಸಾದೃಶ್ಯದ ದೃಷ್ಟಾಂತ ಅಂತ ಭಾಷೆಯಲ್ಲಿ ಆಗುವಾಗ ಸ್ವತಂತ್ರ ಪರಾಧೀನ ಭಗವಂತ ಸ್ವತಂತ್ರ ಪ್ರತ್ಯೇಕ ಅನ್ನುವುದು ಯಾವುದೋ ಒಂದು ಭಾಷೆಗೆ ಅಧೀನವಾಗಿ ಹುಟ್ಟಿದ್ದಲ್ಲ, ಅನಾದಿ ನಿತ್ಯವಾದ ಇಂಡಿಪೆಂಡೆಂಟ್ ವರ್ಡ್. ಆ ಶಬ್ದಕ್ಕೆ ಪ್ರತಿಯಾಗಿ ಇದು ಸೃಷ್ಟಿಸಿದ ಶಬ್ದ ಇದು ಅದಕ್ಕೆ ಅಧೀನವಾಗಿ ಹುಟ್ಟಿದ್ದು. ಆದ್ರಿಂದ ಜೀವರೆಲ್ಲ ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ನಿರ್ಮಾಣಗೊಂಡ ಶಬ್ದದಂತೆ ಅದು ಇನ್ನೊಂದಕ್ಕೆ ಅಧೀನವಾಗಿ ಹುಟ್ಟಿದೆ ಶಬ್ದ. ಭಗವಂತ ಸಂಸ್ಕೃತದ ವಾಂಗ್ಮಯದಂತೆ ಅನಾದಿ ನಿತ್ಯವಾಗಿ ಯಾರಿಗೂ ಅಧೀನವಾಗಿ ಸ್ವತಂತ್ರ ಅಸ್ವತಂತ್ರ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಈ ಭಾಷಾ ಶಬ್ದಗಳು ಕೊಡ್ತಾರೆ. ಇನ್ನೊಂದು ದೃಷ್ಟಾಂತದಲ್ಲಿ ಒಂದೊಂದು ಉದ್ದೇಶ ಇದೆ. ಮೊದಲನೇ ದೃಶ್ಯ ಭಗವಂತ ಮತ್ತು ಜೀವರು ಜ್ಞಾನಾನಂದದಿಂದ ಸಮಾನರು, ಆದರೂ ಪೂರ್ತಿ ಸಮಾನರಲ್ಲ, ಯಾಕೆಂದ್ರೆ ಅವನು ಸ್ವತಂತ್ರ ಇವರು ಬರಲಿ. ಹೀಗೆ ಸಾಮ್ಯ ಹೇಳಿ, ಸಾದೃಶ್ಯ ಹೇಳಿ, ವೈಲಕ್ಷಣ್ಯ ಕೊಟ್ಟು ಸಾದೃಶ್ಯ ಹೇಳಿ, ನೆಕ್ಸ್ಟ್ ದೃಷ್ಟಾಂತದಲ್ಲಿ ಅವರು ಸದೃಶ್ಯರು ಆದರೆ ವಿಲಕ್ಷಣ. ಜೀವದ ಹಾಗೆ ಭಗವಂತ ಇಲ್ಲ, ಭಗವಂತನ ಹಾಗೆ ಜೀವ ಇಲ್ಲ, ಆದರೆ ಸಾಮ್ಯ ಇದೆ. ಜ್ಞಾನಾನಂದ ಈ ತರ ಜೀವನ ಮತ್ತು ಭಗವಂತನ ಬಗ್ಗೆ ಒಂದು ಲೌಕಿಕವಾದ ದೃಷ್ಟಾಂತದ ಮೂಲಕ ಒಂದು ಕಲ್ಪನೆ ತಮ್ಮ ಅದನ್ನೇ ಮತ್ತೆ ಮುಂದುವರಿಸುತ್ತಾರೆ. ಮಣ್ಣು ಬೇಡ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರಬಹುದು. ಯಥಾ ಏಕೇನ ಲೋಕ ಯಥಾ ಸೌಮ್ಯ ಏಕೇನ ಲೋಕಮಣಿನ ಸರ್ವಂ ಲೋಕಮಯಂ ವಿಜ್ಞಾತಂ ಸ್ಯಾತ್. ಮಣ್ಣಿನಿಂದ ಸ್ವಲ್ಪ ಪ್ರಶಸ್ತವಾದ ಮಣ್ಣಿಗೆ ಬಂದ ಚಿನ್ನ ನೆಲದಲ್ಲೇ ಸಿಗುವಂತ ಮಣ್ಣಲ್ಲೇ ಅದು ಅದರಲ್ಲೇ ಚಿನ್ನ ತೆಗೆಯುವುದು, ಆಮೇಲೆ ಕಬ್ಬಿಣ ತಾಮ್ರ ನಾನಾ ವಿಧವನ್ನು ಚಿನ್ನವನ್ನು ತಿಳಿದು ಬಿಟ್ರೆ ಲೋಹಮಣಿ, ಲೋಹಮಣಿ ಅಂದ್ರೆ ಮಣಿ ಅಂದ್ರೆ ಪುರುಷ ಮಣಿ, ಮಣಿ ಅಂದ್ರೆ ಶ್ರೇಷ್ಠ ಅಂತ, ಲೋಹಗಳಲ್ಲಿ ಶ್ರೇಷ್ಠ ಅಂದ್ರೆ ಚಿನ್ನ, ಲೋಹಮಣಿ ಅಂದ್ರೆ ಚಿನ್ನ. ಚಿನ್ನ ಒಂದನ್ನು ನೋಡಿಬಿಟ್ರೆ ಸರ್ವಂ ಕಾರ್ಷ್ಣಾಯ ಸಂತು ಯಥಾ ಏಕೇನ ಲೋಹಮಣಿನ ಸರ್ವಂ ಕಾರ್ಷ್ಣಾಯ ಸಂ ವಿಜ್ಞಾತ ಸರ್ವಂ ಲೋಹಮಯಂ ವಿಜ್ಞಾತ. ಮತ್ತೆ ಲೋಹದಿಂದ ನಿರ್ಮಾಣ ಮಾಡಿದ ಯಾವ ವಸ್ತು ನೋಡಿದ್ರು ಎಲ್ಲ, ಯಾಕೆಂದ್ರೆ ಇದು ದೃಷ್ಟಾಂತ ಯಾವುದಕ್ಕೆ ಸಾದೃಶ್ಯಕ್ಕಲ್ಲ. ಪ್ರಧಾನವನ್ನು ತಿಳಿದ್ರೆ ಪ್ರಧಾನವನ್ನು ತಿಳಿದು ಬಿಡುತ್ತೆ, ಚಿನ್ನ ತಿಳಿದು ಬಿಟ್ರೆ ಆಮೇಲೆ ತಾಮ್ರ ಕಬ್ಬಿಣ ಎಲ್ಲವನ್ನು ಇದು ಲೋಹದ ಪ್ರಭೇದ. ನಾನು ಚಿನ್ನ ನೋಡಿದ್ದೇನೆ, ಒಂದು ಮುಖ್ಯವಾದ ಲೋಹವನ್ನು ನೋಡಿದರೆ ಅದರ ನಂತರ ಮುಖ್ಯವಾದ ಲೋಹಗಳೆಲ್ಲ ಪರಿಚಯ ಆಗಬೇಕು. ಮತ್ತೆ ವೈಲಕ್ಷಣ್ಯ ತಂದು ಸಾದೃಶ್ಯಕ್ಕಿಂತ ವೈಲಕ್ಷಣ್ಯ, ಅಧೀನ ಅನಧೀನ, ಪ್ರಧಾನ ಅಪ್ರಧಾನ, ಆದರೂ ಸದೃಶ್ಯ. ಬಹಳ ವಿಚಿತ್ರವಾದಂತಹ ಒಂದು ದೃಷ್ಟಾಂತ ಇದು. ಎಷ್ಟೊಂದು ದೊಡ್ಡ ವಿದ್ವಾಂಸರಿಗೆ ಈ ದೃಷ್ಟಾಂತದ ಒಳಗಿನ ಸ್ವಾರಸ್ಯದಲ್ಲಿಲ್ಲ, ಬಹಳ ಸ್ವಾರಸ್ಯದ ಸಂಗತಿ ಏನೇನೋ ಅರ್ಥ ಮಾಡಿಬಿಟ್ಟದಕ್ಕೆ. ಅದು ಪ್ರಧಾನ ಅಪ್ರಧಾನ, ಒಂದು ಚಿನ್ನವನ್ನ ನೋಡಿಬಿಟ್ರೆ ಕಬ್ಬಿಣ ಒಂದೊಂದು ಚಿನ್ನ ನೋಡಿದ್ರೆ ಕನ್ನಡದ ಹೆಸರೇನಿದೆ ಕರ್ಬೊನ್ನು ಕಬ್ಬಿಣಕ್ಕೆ ಕರ್ಬೊನ್ನು ಕರ್ಬೊನ್ನು ಅಂದ್ರೆ ಕಪ್ಪು ಚಿನ್ನ ಚಿನ್ನ ಬಂದಾಯ್ತು ನಮಗೆ. ಈಗ ನೋಡಿದ್ರೆ ಇದು ಎಂತ ಇದು ಕಪ್ಪು ಚಿನ್ನ, ಅದು ನಾನು ಬಂದಾರ ಹಳದಿ ಚಿನ್ನ ಇದು ಕಪ್ಪು ಚಿನ್ನ ಅಂತ ಕರ್ಬೊನ್ನು. ಅಂದರೆ ಹಾಗಾಗಿ ಒಂದು ಲೋಹವನ್ನು ಪ್ರಧಾನ ಲೋಹವನ್ನು ತಿಳ್ಕೊಂಡ್ರೆ ಅದರಿಂದ ಸಬ್ಸ್ಟಿಟ್ಯೂಟ್ ಎಲ್ಲಾ ಲೋಹಗಳು ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್. ಅದೇ ರೀತಿ ಒಬ್ಬ ಪ್ರಧಾನನಾದ ಭಗವಂತನನ್ನು ತಿಳ್ಕೊಂಡ್ರೆ ಅಪ್ರಧಾನವಾದ ಈ ಜೀವರೆಲ್ಲ ತನ್ನಷ್ಟಕ್ಕೆ ತಿಳ್ಕೊಳ್ತಾರೆ. ಇದಕ್ಕೆ ಅರ್ಥ ಬರೆಯುವವರೆಲ್ಲರೂ ಒಂದು ಕಡೆ ಬೇರೆ ಮಠದವರು ಬೇರೆ ಭಾಷೆಗಾರರು ಬಿಡಿ, ನಮ್ಮ ಜನರೇ ಇದಕ್ಕೆ ಕನ್ನಡದಲ್ಲಿ ಅನುವಾದ ಮಾಡುವಾಗ ವ್ಯಾಖ್ಯಾನ ಬರೆಯುವಾಗ ಬಹಳ ಪ್ರಮಾದ ಮಾಡ್ತಾರೆ. ಮೊದಲನೇ ದೃಷ್ಟಾಂತ ಒಂದು ಮಣ್ಣು ತಿಳಿದಾಗ ಎಲ್ಲ ಮಣ್ಣಿನ ವಿಚಾರ ತಿಳಿಯುತ್ತದೆ, ಹಾಗೆ ಭಗವಂತನನ್ನು ತಿಳಿದರೆ ಈ ಪ್ರಪಂಚ ತಿಳಿಯುತ್ತದೆ ಅಂತ ಅರ್ಥ ಬರೀತಾರೆ. ಪ್ರಪಂಚಕ್ಕೂ ಭಗವಂತನಿಗೂ ಸಾದೃಶ್ಯವೇ ಪ್ರಪಂಚ ಅಲ್ಲ ಜೀವರು. ಜಗತ್ತು ಜಗತ್ತು ಅಂತ ಆಚಾರ ಬರ್ತಾರೆ, ಜಗತ್ತು ಅಂದ್ರೆ ಜಗತ್ತು ಜೀವ ಸಮುದಾಯ, ಜಗತ್ತು ಏನಾದ್ರು ಸತ್ಯ ಏನಾದ ದೃಶ್ಯ ಅಂತಾರೆ, ಅದು ಸತ್ಯ ಇದು ಸತ್ಯ, ಇದೆಷ್ಟು ಫಾರ್ ಫೆಚರ್ ಆಯ್ತು ಅಂದ್ರೆ ಉಪನಿಷತ್ತಿನ ಸ್ಪಿರಿಟ್ ಗ್ರಹಣ ಆಗೋದಿಲ್ಲ. ವ್ಯಾಖ್ಯಾನ ಓದಿ ಉಪನಿಷತ್ತನ್ನ ಅರ್ಥ ಮಾಡಿಕೊಳ್ಳುವವರಿಗೆ ಪಾಂಡಿತ್ಯದ ಬಲದಿಂದ ಉಪನಿಷತ್ತನ್ನ ಅರ್ಥ ಮಾಡಿಕೊಳ್ಳುವವರ ದುರಂತ ಇದು. ಅವರಿಗೆ ಉಪನಿಷತ್ ಮಾತೆ ತೆರೆಕೊಳ್ಳುವುದೆಲ್ಲ ಅವರಿಗೆ ತಲೆಹರಟೆ ಮಾಡಿಕೊಡ್ತಾರೆ. ಇದು ನಮ್ಮ ಪಾಂಡಿತ್ಯದ ಅಹಂಕಾರದಿಂದ ಆಗಿರತಕ್ಕಂತಹ ಪ್ರಮಾಣಗಳು. ತಪ್ಪುವರ್ಥಗಳೇ ಇವತ್ತು ಪರಂಪರೆಯಲ್ಲಿ ಅನೂಚಾನವಾಗಿ ಅನುವಾದ ಆಗಿ ಅಧಿಕೃತವಾಗಿ ಅನುವಾದ ಆಗಿ ಪ್ರಸಾರ ಆಗ್ತಾ ಇದೆ. ಅನುವಾದಗಳೆಲ್ಲ ತಪ್ಪು ಅನುವಾದ. ನಿನ್ನೆ ಹೇಳಿ ಅನುಭವ ಮೊಹಮ್ಮದ ಅಂತ ತಪ್ಪು ವಿಷಯವನ್ನೇ ಬರೀತಾ ಇಲ್ಲ. ಆಯ್ತು, ಮಣ್ಣು ಆಯ್ತು, ಚಿನ್ನ ಆಯ್ತು, ಚಿನ್ನದಂತೆಯೇ ಚಿನ್ನ ಚಿನ್ಮಯ. ಮೊದಲು ಮರಣಮಯದಂತೆ ಚಿನ್ಮಯ ಆಗಿದ್ರು, ಈಗ ಚಿನ್ನದಂತೆ ಚಿನ್ಮಯ. ಇದು ಹಿರಣ್ಮಯ, ಅವನು ಹಿರಣ್ಮಯ. ಯಾಕೆಂದ್ರೆ ಭಗವಂತನನ್ನು ಹಿರಣ್ಮಯ ಅಂತಾರೆ. ಹಿರಣ್ಮಯ ಅಂತಂದ್ರೆ ಇದು ಹಿರಣ್ಮಯ, ಈ ಹಿರಣ್ಮಯದಂತೆ ಆ ಹಿರಣ್ಮಯ. ಅದು ಎಂತ ಹಿರು ಸುಖಂ ಹಿರಣ್ಯ. ಇಲ್ಲಿ ಹಿರಣ್ಮಯ ಅಂದ್ರೆ ರಾಣ, ಅಲ್ಲಿ ಜ್ಞಾನಾನಂದಗಳು ಹಿರಣ್ಣ ಅಂದ್ರೆ ಹಿರಣ್ಮಯ ಅಂದ್ರೆ ಜ್ಞಾನಾನಂದಮಯ, ಇದು ಹಿರಣ್ಯಮಯ. ಹಿರಣ್ಮಯದಂತೆ ಆ ಹಿರಣ್ಮಯ ಅಂತ, ಮೃಣ್ಮಯದಂತೆ ಚಿನ್ಮಯ ಅಂದ್ರು ಅಂದ್ರೆ ಹಿರಣ್ಮಯದಂತೆ ಆ ಹಿರಣ್ಮಯ. ಯಥಾ ಏಕೇನ ಲೋಹಮನಿನ ಸರ್ವಂ ಲೋಹಮಯಂ ವಿಜ್ಞಾತಸ್ಯ. ಒಂದು ಚಿನ್ನದ ಪರಿಚಯ ಆದರೆ ಆಮೇಲೆ ಎಲ್ಲಾ ಲೋಹಗಳ ಪರಿಚಯವೂ ಆಗುತ್ತೆ. ಅದೇ ರೀತಿ ಒಂದು ಪ್ರಧಾನ ವಸ್ತು ಅಂತ ತಿಳ್ಕೊಂಡ್ರೆ ಅದರಿಂದ ಪ್ರಧಾನವನ್ನು ತಿಳ್ಕೊಂಡಾಗ ಲೋಕದಲ್ಲಿಯೂ ಹಾಗೆ. ನಾವೊಂದು ಕಡೆ ಹೋದರೆ ಇಲ್ಲಿ ಯಾರನ್ನು ಭೇಟಿ ಆಗಬೇಕು, ಇಲ್ಲಿ ಯಾರು ಮುಖ್ಯಸ್ಥರು, ಮೋಸ್ಟ್ ಇಂಪಾರ್ಟೆಂಟ್ ಪ್ರಧಾನ ಯಾರು ಇಲ್ಲಿ ಅವ್ರನ್ನ ಭೇಟಿ ಆಗೋಣ. ಇಲ್ಲಿ ಜಿಲ್ಲೆ ಮುಳ್ಳೆ ಎಲ್ಲ ಭೇಟಿ, ಅದೇ ಪ್ರಶ್ನೆ ಚಿಲ್ಡ್ರನ್ ಬೇಡ, ಮುಖ್ಯಸ್ಥರನ್ನು ಭೇಟಿ ಆಗೋಣ. ಆಮೇಲೆ ನೋಡ್ಲಿಕ್ಕೆ ಇಲ್ಲಿ ಪ್ರಧಾನವಾದ ಸಂಗತಿ ಯಾವ್ದು ನೋಡ್ಲಿಕ್ಕೆ, ಅದನ್ನ ನೋಡಿ ಸರ್. ಇಲ್ಲಿ ಊರು ಗಲ್ಲಿ ಇಲ್ಲಿ ತೋಡು ಗೀಡು ಡ್ರೈನೇಜ್ ಅದೆಲ್ಲ ನೋಡ್ಬೇಕಾಗಿಲ್ಲ, ಮುಖ್ಯವಾದ ಸಂಗತಿ ಅದನ್ನ ಮುಖ್ಯ ತಿಳ್ಕೊಂಡ್ರೆ ಊರು ನೋಡಿ ಆಯ್ತು. ಅದೇ ರೀತಿ ಪ್ರಪಂಚದಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ ಅತ್ಯಂತ ಮುಖ್ಯವಾದ ಸಂಬಂಧ ಅಂತ ಅವನನ್ನು ತಿಳ್ಕೊಂಡ್ರೆ ಇದೆಲ್ಲ ಅವನ ಸೃಷ್ಟಿ. ಯಥಾ ಏಕೇನ ಲೋಹಮಣಿನ ಸರ್ವಂ ಲೋಹಮಯಂ ವಿಜ್ಞಾತಸ್ಯ. ಅದನ್ನೇ ಮತ್ತೆ ನಾಮಾತ್ಮಕ ಪ್ರಪಂಚದ ರೂಢಿ ಮಾಡುತ್ತೆ. ಏನು ವಾಚಾರ ಮನಸ್ವೀಕಾರೋ ನಾಮಧೇಯಂ ಕೃಷ್ಣಾಯತ ನಿತ್ಯೇವ ಸತ್ಯಂ. ಲೋಹಮಯ ನಿತ್ಯೇವ ಸತ್ಯ ಲೋಹ. ಈಗ ವಾಚಾರ ಮನಸ್ವೀಕಾರ ನಾಮಧೇಯ, ಯಾವ ಯಾವುದೋ ಮಾತುಗಳಲ್ಲಿ ಬೇರೆ ಬೇರೆ ಶಬ್ದಗಳನ್ನು ನಾವು ಬಳಸುತ್ತೇವೆ. ಲೋಹ ಅಂತಕ್ಕಂಥದ್ದು ಶಬ್ದ, ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಶಬ್ದಗಳು ಬಳಕೆಗೆ ಬರಬಹುದು. ಬೆಟ್ಟಲ್ಲ ಸಾಮ್ಯವೇ ಇಲ್ಲ, ಸಾದೃಶ್ಯ ಇಲ್ಲ. ಆದರೆ ಒಂದು ವಸ್ತು ಇದೆ, ಅದಕ್ಕೊಂದು ನಾಮ ಇದೆ. ಆ ವಸ್ತು ಮತ್ತು ನಾಮಗಳು ಅನಾದಿ. ನಮ್ಮ ಅರ್ವಾಚೀನ ಕನ್ಸೆಪ್ಟಿಗೂ ಪ್ರಾಚೀನ ಕನ್ಸೆಪ್ಟ್ ಇಷ್ಟೇ ವ್ಯತ್ಯಾಸ. ನಾವೇನು ಅಂದ್ರೆ ನಮ್ಮ ಕಲ್ಪನೆ ಏನು ಅಂದ್ರೆ ಒಂದು ವಸ್ತು ಇದೆ, ಅದಕ್ಕೆ ನಾಮ ಇಲ್ಲ, ಅದಕ್ಕೆ ನಾವು ನಾಮಕರಣ ಮಾಡುವುದು. ಆದ್ರೆ ಶಾಸ್ತ್ರಗಳ ತರ ವಸ್ತು ಮತ್ತು ವಸ್ತುವಿನ ನಾಮ ಎರಡೂ ಅನಾದಿ. ನೀನ್ ನಾಮಕರಣ ಮಾಡಬೇಕಾಗಿತ್ತು. ಆ ಅನಾದಿ ನಾಮ ಗೊತ್ತಿರದೇ ಇದ್ದಾಗ ನೀನು ಏನೋ ಬೇರೆ ಹೆಸರಾಗಿದೆ, ನೀನು ಕಲ್ಪನೆ ಮಾಡಬೇಕು. ಇದು ಕಲ್ಪಿತ ನಾಮ ಅನ್ನುವಂಥ ನಾಮ. ವಾಚಾರ ಮನಸ್ವೀಕಾರ ಲೋಹಮಯ ಕೇವ ಸತ್ಯ. ಲೋಹ ಅನ್ನುವುದು ಮೂಲ ನಾಮ. ಅದನ್ನು ನೀವು ಮತ್ತೆ ಏನು ಬೇಕಾದ್ರೆ ಕರೀರಿ ಲೋಹವನ್ನು, ಅದನ್ನ ಮೆಟಲನ್ನು ಕರೀರಿ, ಇನ್ನೊಂದು ಕರೀರಿ, ಯಾವ ಶಬ್ದದಿಂದ ಕರೆದು ಅದು ಮತ್ತೆ ಹುಟ್ಟಿದ ಶಬ್ದ ಮೂಲ ಶಬ್ದ ಅಲ್ಲ. ಆದ್ದರಿಂದ ಶಬ್ದ ಮಾತೆಯನ್ನು ತಗೊಳ್ಳಿ. ಮಾತೃ ಸಂಸ್ಕೃತ, ಮಾತೃ ಅನ್ನೋದು ಸಂಸ್ಕೃತ ಶಬ್ದ, ಅದಕ್ಕೆ ಅರ್ಥ ಮಾತು. ಸಂಸ್ಕೃತ ಮಾತೃ ಅನ್ನೋದಕ್ಕೆ ಮಾತು ತರ್ಥ, ವಾಚೋ ಮಾತರ ಮಾತು ತರ್ಥ. ಆ ಮಾತೃ ಹೋಗಿ ಸಂಸ್ಕೃತ ಕನ್ನಡದಲ್ಲಿ ಏನಾಯ್ತು, ಮಾತೃ ಹೋಗಿ ಮಾತು ಆಯ್ತು. ಸಂಸ್ಕೃತಿ ಮಾತೃ ಅಂದ್ರೆ ಮಾತು, ಆದ್ರೆ ಮಾತೃ ಅಂದ್ರೆ ಕನ್ನಡದಲ್ಲಿ ಮಾತೃ ಅಂತ ಹೇಳುದಿಲ್ಲ, ಮತ್ತೆ ಅದರಿಂದ ಒಂದು ಶಬ್ದ ಹುಟ್ಟುಕೊಂಡಿದ್ದು ಮಾತು ಅಂತ ಶಬ್ದ. ಬರೀ ಕನ್ನಡದಲ್ಲಿ ಹುಟ್ಟುಕೊಂಡಂತ ಅಲ್ಲ, ವಿದೇಶದಲ್ಲಿ ಹುಟ್ಟುಕೊಂಡ ಹೋಗ್ತಾರೆ. ಆಕ್ರಮದಂತೆ ಮಾತು ಆಯಿತು, ಮೌತು ಆಯಿತು. ಫ್ರೆಂಚ್ಗೆ ಹೋದರೆ ಎಂಬೋದಿ ಮಾ ಅದು ಟಿ ಹೇಳಿದ್ರೆ ಸರಿ, ಮಾ ಅಂದ್ರೆ ಸಂಸ್ಕೃತಿ ಮಾತು, ಮಾತು ಮಾತು ಆಯಿತು, ಟಿ ಸೈಲೆಂಟ್ ಆಗಿ ಮಾ ಆಯಿತು, ಸಂಸ್ಕೃತಿ ಮಾತು. ಸಂಸ್ಕೃತ ಭಾಷೆ ತರಿಸಿಬಿಟ್ರೆ ಪ್ರಪಂಚದ ಎಲ್ಲ ಭಾಷೆಯನ್ನು ತಿಳಿಯುತ್ತೆ. ಈ ಒಂದು ಸಂಸ್ಕೃತಗಳಿಗೆ ಒಂದೊಂದು ಭಾಷೆ ತಿಳಿದಿದೆ. ಮಕ್ಕಳು ಒಂದಾರು ನೋಡುವಾಗ ಇವರು ಕಾಲಕ್ಕೆ ಒಂದು ಭಾಷೆ ದುರ್ಬಲವಾದ ಭಾಷೆಯಲ್ಲಿ 12 ವರ್ಷ ಬೇಸುವಂತವರ ಶಾಲೆಯಲ್ಲಿ ಆರ್ಥಿಕದಲ್ಲಿ ಕಲಿತಿರುವ ಭಾಷೆಯನ್ನ ಇಷ್ಟು ತೆಗೆದು ಬರೋಣ. ಹೀಗೆ ಪ್ರಧಾನ ಶಬ್ದ ನಾಗಿನಿಂದವಾದಂತಿದೆ, ಅದರಿಂದ ಉಳಿದ ಶಬ್ದಗಳು ಕಠಿಣವಾಗಿ ಹುಟ್ಟಿಕೊಂಡು ಅದು ಅನನ್ಯ ಆಗಿದೆ, ಅದು ಸ್ವತಂತ್ರ. ಅದರಿಂದ ಅದೇ ದೃಷ್ಟಿ ಹಿಂದೆ ಕೊಟ್ಟ ದೃಷ್ಟಾಂತ ಅಲ್ಲಿ ಮತ್ತೊಂದು ಕೊಟ್ಟು ಇಲ್ಲೋ ಅನ್ನೋ ಶಬ್ದ ದೃಷ್ಟಾಂತ. ಯಾವುದು ದೃಷ್ಟಾಂತವಾಗಿ ಬೆಳ್ಕೊಂಡು ಪದಾರ್ಥ ಕೊಟ್ಟಿದ್ದಾರೆ ಅದರದೇ ನಾಮನ್ನು ಕೊಟ್ಟು ಸಮಸ್ಯೆ ಮಾಡಿದ್ದಾರೆ. ಇದೇ ದೃಷ್ಟಾಂತ ಎನ್ನುವ ತಮಾಷೆ ಏನೆಂದರೆ, ಕೂರ್ಮ ಅಂತ ಹೇಳಿ ಜೀವನನ್ನು ಕೂರ್ಮನ್ನು ಪರಮಾತ್ಮನ ಕೊಡುವ ಅರ್ಥ ಇದೆ ಅಂತ. ಯಥ ಏಕೇನ ನಕರಿಕೃತನೇನ ಸರ್ವಂ ಕಾರಿಷ್ಣಾಯ ಸಂವಿದ್ಯಾತಂ ಸ್ಯಾತ್ ವಾಚಾರಂ ಪರಂಪಿತಾರೋ ನಾಮಧೇಯಂ ಕೃಷ್ಣಾಯ ಸಂವಿದ್ಯೈವ ಸತ್ಯಂ. ಯಥ ಏಕೇನ ನಕರಿಕೃತನೇನ ನಕಾದರೆ ನೈಲ್ ಕಟ್ಟ ಸಂಸ್ಕೃತದಲ್ಲಿ ನಕಲಿ ಗ್ರಂಥನ ನೋಡಿ, ನಕಲಿ ಗ್ರಂಥನ ನೈಲ್ ಕಟ್ಟದಾಯ್ತು ಸಂಬಂಧ ಇಲ್ಲ. ಆದರೆ ನಕಲಿ ಗ್ರಂಥನ ಅನ್ನೋದು ಅನಾದಿ ಶಬ್ದ, ನೈಲ್ ಕಟ್ಟಬಹುದು ಆಮೇಲೆ ಒಂದು ಶಬ್ದ. ಏಕೆ ಅಂತ ಇವರಿಗೆ ಯಥ ಏಕೇನ ನಕಲಿ ಗ್ರಂಥನೇನ ಸರ್ವಂ ಕಾರಿಷ್ಣಾಯ ಸಂಸ್ಥ. ಒಂದು ನೈಲ್ ಕಟ್ಟದನ್ನ ನೋಡಿದ ಅವರು, ಇಡೀ ಕಬ್ಬಿಣದಿಂದ ತಯಾರಾಗುವ ಸಾಮಾನುಗಳಲ್ಲಿ ಒಂದು ಚಿಕ್ಕ ಇನ್ಸಿಗ್ನಿಫಿಕೆಂಟ್ ಲಕ್ಷಣ. ಒಂದು ನೈಲು ಕಟ್ಟಡದ ಮಗುವಿನ ಹೊಂದಿ ಬಾಯಿದು ಕಬ್ಬಿಣದಿಂದ ಮಾಡಿ ಕುಂತಿಟ್ಟರೆ ಸರ್ವಂ ಕಾರಿಷ್ಣಾಯ ಸಂಸ್ಥೆ. ಆಮೇಲೆ ಯಾವುದು ಕಬ್ಬಿಣದಿಂದ ಮಾಡಿದ್ರು, ಇದು ಬಂದು ಇದು ಕಬ್ಬಿಣದಿಂದ ಮಾಡಿದ್ರು, ನಾನು ನೈಲು ಕಟ್ಟು ನೋಡಿ ಒಂದಾಗ ಅಂದ್ರೆ ಈಗ ಇರತಕ್ಕ ನೈಲು ಕಟ್ಟರು ತಪ್ಪ. ಇದು ಇದು ಬೇರೆ ಇದೆಲ್ಲ ಮೆಟಲ್ಗೆ ಬಣ್ಣಾಗಿ ನ್ಯಾಯ ಬಿಚ್ಚಿ ಅದಕ್ಕೆಲ್ಲ ಈ ಹಿಂದಿನ ಕಾಲದ ನೈಲ್ ಕಟ್ಟ ಬಂದ್ರೆ ಸಣ್ಣ ಚೂರಿ ಆಗುತ್ತೆ ಕಬ್ಬಿಣ, ಅದು ಉಗುರನ್ನು ಕಟ್ ಮಾಡಲಿಕ್ಕೆ ತಕ್ಕ ಸಣ್ಣ ಚೂರಿಯದ್ದೇ ಬಿರಿ ಅದು ಕಬ್ಬಿಣದಿಂದ ಮಾಡ್ತಿದ್ದೆ. ಈಗ ಈ ಹೊಸ ನೈಲ್ ಕಟ್ಟರು ಬಂದ ಮೇಲೆ ಅದು ಚಾಲ್ತಿ ಇಲ್ಲ ಹಿಂದೆ ಅದನ್ನು ಸಣ್ಣ ಚೂರಿ ತರ ತುಂಬ ನೈಲ್ ಕಟ್ಟಿರ್ತಾರೆ. ಅದನ್ನ ಸಂಸ್ಕೃತದಲ್ಲಿ ನಕಲಿ ಕಟ್ತಾರ ಅಂತ ಅಂದ್ರೆ ಉಗುರ ಕತ್ತರಿಸುವಂತದ್ದು ಕನ್ನಡದಲ್ಲಿ ಅದಕ್ಕೆ ಹೆಸರು ಮಾಡಬೇಕಂತೆ ಗುರುಭಕ್ತರಿ ಎಂದು ನಾಮಗಳನ್ನು ಕನ್ನಡದಲ್ಲಿ ಪ್ರಸಿದ್ಧವಾಗಿರುವುದಿಲ್ಲ. ನಕಲಿ ಗ್ರಂಥನಕ್ಕೆ ಇಂಗ್ಲಿಷ್ ನೇರಿ ಕಟ್ಟುವಂತಾರೆ, ಕನ್ನಡ ಏನಂತಾರೆ ಗುರುಭಕ್ತರಿ ಅಂತ ಹೇಳುವಂತ. ಇದು ವಾಚಾರ ಮೇಡಮ್, ನಾನು ಶಬ್ದ ಮಾಡಿದೆ ಏನು ಕರೆಕ್ಟ್ ಆಯ್ತು, ಏನು ತಪ್ಪಿಲ್ಲ. ಯಾರು ಯಾಕೆ ಗುರುಭಕ್ತರು ಹೇಗಾದ್ರೆ ಹೇಳುವಾಗಿ ಕತ್ತರಿಸುವುದು ಗುರುಭಕ್ತರಿ, ಈ ಹೆಸರು ನಾಮಗತವಾಗಿತ್ತು ನಾವೇ. ಇದೆಲ್ಲ ವಾಚಾರ ಮೇಡಮ್ ವಿಚಾರ. ನಕಲಿ ಗ್ರಂಥನ ಅನ್ನುವುದು ಅನಾದಿ ಶಬ್ದ, ಸ್ವತಂತ್ರವಾದ ಶಬ್ದ. ಅದಕ್ಕೆ ನೀವು ಉಗುರು ಕತ್ತರಿ ಅಂದ್ರೆ ನೇಲು ಕತ್ತರಿ ಅಂದ್ರೆ ನೀವು ಏರ್ಬೇಕಾದ್ರೆ ಅನ್ಕೊಳ್ಳಿ. ಕತ್ತರಿ ಇದು ಬಂದದ್ದು ಕಟ್ಟಿ ಕಟ್ಟವಾಗಿ ಕತ್ತರಿ ಆಯ್ತು, ಅದು ಕತ್ತರಿ ಹೋಗಿ ಕಟ್ಟರು ಏನೋ ಅವ್ರಿಗೊಂದು ಕತ್ತರಿ. ಹೀಗೆ ಒಂದು ಭಾಷೆಯಲ್ಲಿ ಇದೊಂದು ರೂಪಾಂತರ, ಒಂದು ಭಾಷಾಶಾಸ್ತ್ರ ಅಂದ್ರೆ ಬಹಳ ವಚಿತವಾದ ಶಬ್ದ. ಈ ಭಾಷಾಶಾಸ್ತ್ರದ ದೃಷ್ಟಿಯಲ್ಲಿ ಈ ಉಪನಿಷತ್ ನೋಡಿದವರು ಆಚಾರ್ಯ ಭಕ್ತರು ಮಾತ್ರ, ಮತ್ತೆ ಯಾರು ಒಳ್ಳೆಯಲ್ಲ ಈ ಮಾತು. ಸಕಲೀಕರಿಸುತ್ತಾರೆ ಹೇಗೆ ಸರ್ವ ಅಂದ ವಾಚಾರ ಮಾಡುತ್ತಿದ್ದಾರೆ. ನಕಲಿ ಗ್ರಂಥನ ಒಂದು ಇದೆ, ಅದಕ್ಕೆ ನೇಲು ಕಟ್ಟಲು ಮತ್ತೊಂದು ಏನೊಂದು ಏನ್ ಬೇಕಾದ್ರೆ ಹೇಳಿ ವಾಚಾರ ಮಾಡುತ್ತಿದ್ದಾರ. ಅದೆಲ್ಲ ಮಾತಿನಿಂದ ನಾವು ಮಾತಾಡುವುದಕ್ಕೋಸ್ಕರ ಮತ್ತೆ ಮತ್ತೆ ನಿರ್ಮಾಣ ಮಾಡಿಕೊಂಡ ವಿವಿಧವಾದ ರೂಪಗಳು. ಸೂರ್ಯನು ಕೃಷ್ಣಾಯ ಸವಿದ್ಯೇವ ಸತ್ಯಂ ಕೃಷ್ಣಾಯ ಸ ಅಂದ್ರೆ ಕಪ್ಪು ಮೆಟಲ್ ಅಯನ್ ಕಬ್ಬಿಣ ಕೃಷ್ಣಾಯ ಅದು ಪ್ರಾಚೀನ ಹೆಸರು ಕೃಷ್ಣಾಯ ಸಹ ಅದಿತ್ತು. ಆಮೇಲೆ ಅಯಸ್ ಕಪ್ಪು ತೆಗೆದು ಬಿಟ್ರೆ ಅಯಸ್ ಹೋಗ್ತಾರೆ ಅಯಸ್ ಕಬ್ಬಿಣ ಅದಕ್ಕೆ ಇನ್ನೊಂದು ಹೆಸರು ಸಂಸ್ಕೃತದಲ್ಲಿ ಖರುವ ಖರುವ ಖರುವ ಅಂದ್ರೆ ಅಯನ್. ಅದೇ ಏನಾಯ್ತು ಯಾರಿಗೂ ಗೊತ್ತಾಗುವುದಿಲ್ಲ, ಅದು ತುಳು ಮಾತಾಡುವುದಿಲ್ಲ ಹೇಗೆ ಗೊತ್ತು ಅಂತ ಗರ್ಭ ಅಂತ. ಅದು ಖರುವ ಅನ್ನೋ ಸಂಶಯ ಅಂತ ಅದು ಗರ್ಭ ಆಗಿದೆ ಅಥವಾ ಕಾರಕ ಪ್ರಕಾರ ಸಾಧ್ಯ

ಬಿಡಿ, ನಮ್ಮ ಹೆಂಡಿಗೂ ಗೊತ್ತಿಲ್ಲ, ಉಪಾಚಾರವೂ ಇವಾಗ ಗೊತ್ತಿಲ್ಲ. ನಾವೇನು ನಮ್ಮ ಭಗವಂತಸ್ಥೆಯನ್ನು ನಮ್ಮ ಗುರುಗಳಿಗೂ ಗೊತ್ತಿಲ್ಲಪ್ಪ. ಇದು ಮಧ್ಯಾಹ್ನ ಜಗದೀಶನ್ನು ಕಥನೆ ನಾನು ಗೊತ್ತಿದ್ದು ನಾನು ಹೇಳ್ತಿದ್ರೆ ನಾನು ಇಡೀ ಗುರುಗಳದಲ್ಲಿ ಬೆಸ್ಟ್ ಸ್ಟೂಡೆಂಟ್, ನನಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ. ಜಗದೀಶನ್ ಕಥನೆ ನಾವಕ್ಷಿ ಅವ್ರು ಗೊತ್ತಿದ್ದು ನನಗೆ ಹೇಳ್ತಿದ್ರು, ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ. ಆದ್ರಿಂದ ಹನ್ನೆರಡು ವರ್ಷ ಕಲ್ತದ್ದಂತ ಹೋಯ್ತು, ಒಂದು ಪ್ರಶ್ನೆ ಉತ್ತರ ಇಲ್ಲ ಅಂತ ಅವರು. ಭಗವಾನ ಸೇವೆ ಅಂತ ಪ್ರದೀಪಿಸಿ ನೀವೇ ದಯಮಾಡಿ ಏನು ನೀವು ನಿಮ್ಮಲ್ಲಿಂದ ನಾನು ಕೇಳಿ ತಿಳ್ಕೊಬೇಕು. ತಥಾ ಸುಮ್ಮೇ ವಾಚ ಆಗಿಲ್ಲ ಅದೇ ಹೇಳ್ತೀನಿ. ಉದ್ದಾರಕ ಹನ್ನೆರಡು ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿ ನಮ್ಮಲ್ಲಿಂದ ಗೋಲ್ಡ್ ಮೆಡಲ್ ಎಷ್ಟು ಬರ್ತಾರೆ ಏನು ಗೊತ್ತಿರೋದಿಲ್ಲ. ನಿಮ್ಮೇನು ಗೋಲ್ಡ್ ಮೆಡಲ್ ಕೊಟ್ಟು ಬರ್ತಾರೆ, ಆ ಗೋಲ್ಡ್ ಮೆಡಲ್ ಮಾತ್ರ ಗೊತ್ತಿದ್ದೀನಿ. ಏನು ಗೊತ್ತಿದ್ದು ತಿಳ್ಕೊಬಿಟ್ಟೆ ನಾನು ಒಳ್ಳೆ ಬೆಸ್ಟ್ ಸ್ಟೂಡೆಂಟ್ ಅಲ್ಲಿ ಗುರುಕುಲದಲ್ಲಿ ಬೆಸ್ಟ್ ಪರಿಶ್ರಮ ಬಂದ್ಬಿಟ್ಟಿದ್ದಾನೆ. ಇಲ್ಲ ಅಪ್ಪ ಮುಂದೆ ಚಿಂತೆ ಆಗಿದೆ ಉತ್ತರ ಒಂದು ಪ್ರಶ್ನೆ ಉತ್ತರ ನೀವೇ ಹೇಳ್ರಿ. ಅಲ್ಲಿಯೂ ಏನು ನೋಡಿ ನಮ್ಮ ಗುರುಗಳಿಗೂ ಗೊತ್ತಿಲ್ಲ. ನೀವೇ ಹೇಳ್ರಿ, ನೀವ್ ಹೇಳ್ರಿ. ಅಂದ್ರೆ ಅದಕ್ಕೆ ಅರ್ಥ ಸೂರ್ಯತೆ ಇಲ್ಲ. ನೀವು ಪ್ರಶ್ನೆ ಆಗಿದ್ರಲ್ಲ, ನಿಮಗಾದ್ರೂ ಗೊತ್ತಿಲ್ಲ ನೋಡುವ ಅಂತ ಹಾಗೆ ನೋಡುವ. ನೀವೇ ಹೇಳಿ ಉತ್ತರ. ಕೆಲವರು ಹಾಕ್ಬಿಡ್ತಾರೆ ಪ್ರೊಫೆಸರ್ಸ್ ಕ್ವಶನ್ ಪೇಪರ್ ತಯಾರು ಮಾಡುವಾಗ ನಮ್ಗೆ ಹೆಚ್ಚಿನ ಪ್ರೆಸೆಂಟೇಷನ್ ಆಗ್ಬಿಡುತ್ತೆ. ಉತ್ತರ ಕೊಟ್ಟಾಗ ಅವರು ಉತ್ತರ ಹೇಳಿದ್ರು ಹೇಳಿದ್ರಿ ಅಂತ ನಮ್ಮ ಮಾಸ್ಟರ್ ಹ್ಯಾಕ್ ಮಾಡ್ತಾರೆ. ಅವರಿಗೂ ಗೊತ್ತಿರೋದಿಲ್ಲ ಅಂತ ಹೇಳ್ತೇನೆ. ನೀವೇ ಹೇಳಿದ್ರೆ ಉತ್ತರ ಗೊತ್ತಿರೋದಿಲ್ಲ. ಯೂನಿವರ್ಸಿಟಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ನಾನು ಪ್ರತ್ಯಕ್ಷ ನೋಡಿದಂತ ದುರಂತರು ಅವರಿಗೆ ಗೊತ್ತಿರೋದಿಲ್ಲ. ಬಟ್ಟೆ ಹಾಕಿ ಸರಿ ನನಗೆ ಅಪ್ಪ ಏನಂತ ನೋಡೋಣ. ಸದಾಸ್ವಾಮಿಯ ನಿಮ್ಮವಾಜ ಆಯ್ತಪ್ಪ ನಾ ಹೇಳ್ತೇನೆ. ಮುಂದೆ ನಿಜವಾಗಿ ಭಗವಂತರ ಬಗ್ಗೆ ಹೇಳಬೇಕಿದೆ. ನಾನು ಯಾವತ್ತೂ ಇಲ್ಲ ಭಗವಂತರ ಬಗ್ಗೆ ಹೇಳುವ ಬದಲು ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಇದೇನು ಹೇಳುತ್ತೆ ಅದು ಎಲ್ಲದರ ಸೃಷ್ಟಾರ, ಇದು ಅವರಿಂದ ಸೃಷ್ಟ, ಅದು ಅನನ್ಯ, ಇದು ಅದರ ಹೀನ ಅಂತ ಹೇಳೋದಕ್ಕೆ ಒಂದು ಸೃಷ್ಟಿ ಬರ್ತಾರೆ. ಇದೆಲ್ಲಿಯೂ ಕೂಡ ಏನ್ ಮಾಡಿದ್ರು ಸಿಂಪಲ್ ಆಗಿ ಆಗಿದ್ರು. ಇಲ್ಲಿ ಭಗವಂತ ಮತ್ತೆ ಜೀವ ಒಂದೇ ಅನ್ನೋ ಪ್ರಸಂಗವೇ ಇಲ್ಲ. ಹೆಚ್ಚ ಅರ್ಥ ಆಯ್ತು ಅವರಿಗೆ ನಾವು ಪ್ರಾರಂಭಿಸ್ತಾರೆ. ನೇರ ಹೇಳ್ತಾರೆ ಸೃಷ್ಟಿ ಏನು ಅಪ್ಪ ಪ್ರಪಂಚ ಜೀವರು ಅಂದ್ರೆ ವಿಕಾರ ಎಲ್ಲ ವಿಕಾರ ಜೀವ ಜ್ಞಾನ ಅಂತಮಯ ಇದಕ್ಕೆಲ್ಲ ಬೇರೆ ಬೇರೆ ಬೇರೆ ಬೇರೆ ಆಕಾರ ಮತ್ತು ನಾವು ಇದೆಲ್ಲ ಒಂದೇ ಅಧಿಕಾರ ಯಾಕಾಯಿತು ಅನ್ನೋದು ವ್ಯವಸ್ಥೆಯಿಂದ ಸೃಷ್ಟಿ ವಿವಿಧ ಆಕಾರ ಅದು ಮಣ್ಣು ನೀರು ಬೆಂಕಿ ಇದು ಮೂರು ಸೇರಿ ಒಬ್ಬೊಬ್ಬರೊಂದು ತ್ರಿವೃತ್ತವಾಗಿದ್ದ ಪಠ್ಯ ಬಂದಿದ್ದು ಅದು ಶರೀರ ಬಂದಿದೆ ಹೇಳಿದ್ದಾರೆ. ಅದು ಇರುವಂತಹ ಚೈತನ್ಯ ಅದು ಜ್ಞಾನ ಅದು ಸೃಷ್ಟಿ ಕಾಣ್ತದೆ. ಸದೇವ ಸೌಮ್ಯೇನ ವಕ್ರ ಆಸೀದೇಕಮೇವಾ ದ್ವಿತೀಯ ಯಾವುದು ಇರಲಿಲ್ಲಪ್ಪ ಪ್ರಪಂಚದಲ್ಲಿ ಯಾವ ವಸ್ತುವೂ ಇರಲಿಲ್ಲ ಸೃಷ್ಟಿಯಾಗುವ ಮುಂಚೆ ಇರಲಿಲ್ಲ ಅಂದ್ರೆ ಇತ್ತು ಇದ್ದು ಇರದಂತೆ ಇದ್ದೇನೆ ಎನ್ನುವ ಅರಿವಿಲ್ಲದೆ ಸೃಷ್ಟಿಯಾಗುವ ಮುಂಚೆ ಜೀವಕ್ಕೆ ಏನು ಇದು ಗೊತ್ತು ಏನು ಗೊತ್ತಿರೋ ನಿಜ ಅವರಿಗೆ ನಿನ್ನೆ ಸ್ಥಿತಿಯ ಗೊತ್ತಿದೆ. ಆದರೆ ಸೃಷ್ಟಿಯಲ್ಲಿ ಹೆಚ್ಚಾಗಿ ಕಂಡುಬಿಟ್ಟರೆ ನಾನು ಇದ್ದೇನೆ ಅಂತ ಶುರು ಮಾಡಿದೆ. ನಾನು ಅಲ್ಲಿದ್ದರೆ ಯಾರು ಅನ್ನೋದೇ ಗೊತ್ತಿಲ್ಲ, ಇದ್ದೇನೆ ಅನ್ನೋದೇ ಗೊತ್ತಿಲ್ಲ. ಅರಿವು ತಪ್ಪಿ ನಿದ್ರಾವಸ್ಥೆಯಲ್ಲಿದ್ದಂತೆ ಇದ್ದ ಎಚ್ಚರವಾಗಿದ್ದ ಭಗವಂತ ಜೀವಗಳಿಗೆ ಇರವಿರೋ ಅರಿವೇ ಇರಲಿಲ್ಲ. ಈ ಭೂಮಿ ಆಕಾರ ಪಂಚಭೂತಗಳಿಂದ ಸೃಷ್ಟವಾದ ಪ್ರಪಂಚ ಯಾವುದು ಇರಲೇ ಇಲ್ಲ ಆಕಾರ ಕಾರಣ. ಹಾಗಾದ್ರೆ ಇರಲಿಲ್ಲ ಅಂದ್ರೆ ಏನು ಅಂತ ಯಾವ ವಸ್ತುವಿಗೂ ಭಾರತ ಇದೆ ಅಂತ ಅಷ್ಟೇ.